ಬಾಯಿ ಕ್ಯಾನ್ಸರ್ ಬಗ್ಗೆ ಎಚ್ಚರ. ಬಾಯಿಯಲ್ಲಿ ಕೆಂಪು ಮಚ್ಚಿ ಬಿಳಿ ಮಚ್ಚಿಯಾಗಿ ಗಂಟಿನ ರೂಪದಲ್ಲಿ ಕಾರಣವಿಲ್ಲದ ರಕ್ತಸ್ರಾವದ ಮೂಲಕ ಬಾಯಿ ಕ್ಯಾನ್ಸರ್ ಕಾಣಿಸಿಕೊಳ್ಳಬಹುದು. ಬಾಯಿ ಕ್ಯಾನ್ಸರ್ಗೆ ಮುಖ್ಯ ಕಾರಣ ತಂಬಾಕು ಸೇವನೆ, ಮದ್ಯಪಾನ, ವಾಸಿಯಾಗದ ಬಾಯಿ ಹುಣ್ಣು ಹಾಗೂ ವೈರಾಣುವಿನ ಸೋಂಕು. ಆರಂಭಿಕ ಹಂತದಲ್ಲಿ ರೋಗ ನಿರ್ಣಯ ಮಾಡಿದಲ್ಲಿ ಸೂಕ್ತ ಚಿಕಿತ್ಸೆಯಿಂದ ಬಾಯಿ ಕ್ಯಾನ್ಸರ್ ತಡೆಗಟ್ಟಬಹುದು. ದುಶ್ಚಟಗಳಿಂದ ದೂರವಿರಿ, ಬಾಯಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಪ್ರಕಟಣೆ: ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಅಕ್ಕರೆಯ ಕೂಗಿಗೆ ಮಮತೆಯ ಮಡಿಲಿಗೆ ಹಂಬಲಿಸುವ ಆಕಾಶವಾಣಿಯಲ್ಲಿ ವಾತ್ಸಲ್ಯವಾಣಿ, ವಾತ್ಸಲ್ಯವಾಣಿ, ವಾತ್ಸಲ್ಯವಾಣಿ. ಪ್ರೀತಿಯ ಆಸರೆಗೆ ನೆಮ್ಮದಿಯ ಬದುಕಿಗೆ ಹಾತೊರೆಯುವ ಮಕ್ಕಳ ರಕ್ಷಣೆಯಲ್ಲಿ ಮಿಷನ್ ವಾತ್ಸಲ್ಯ ಕಾರ್ಯಚಟುವಟಿಕೆಗಳ ಸರಣಿ ಕಾರ್ಯಕ್ರಮ ವಾತ್ಸಲ್ಯವಾಣಿ, ವಾತ್ಸಲ್ಯವಾಣಿ. ಮಕ್ಕಳ ವಾಣಿ ವಾತ್ಸಲ್ಯವಾಣಿ, ವಾತ್ಸಲ್ಯವಾಣಿ. ಪ್ರತಿ ಬುಧವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 101.3 FM ಬೆಂಗಳೂರು ಆಕಾಶವಾಣಿಯಲ್ಲಿ, ಪ್ರತಿ ಶುಕ್ರವಾರ ಬೆಳಗ್ಗೆ 7:45 102.9 FM ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ವಾತ್ಸಲ್ಯವಾಣಿ. ಈ ಸರಣಿಯ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಕರ್ನಾಟಕ ಸರ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ: ಫಲವತ್ತತೆಯ ಸಂರಕ್ಷಣೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ ಡಾಕ್ಟರ್ ಸುಮಾ ಮೋನಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಿ ಸುರೇಖಾ ಸುರೇಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ ರೋಗ ನಿದಾನ ಪ್ರಯೋಗಾಲಯ ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ ಮಕ್ಕಳ ರೋಗ ವಿಭಾಗ ಸ್ತ್ರೀ ರೋಗ ವಿಭಾಗ ಚರ್ಮ ರೋಗ ವಿಭಾಗ ಮನೋರೋಗ ವಿಭಾಗ ಕಿವಿ ಮೂಗು ಗಂಟಲು ರೋಗ ವಿಭಾಗ ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಕೇಳುಗರಿಗೆಲ್ಲ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇವತ್ತಿನ ವಿಷಯ ಸಂತಾನಹೀನತೆ. ಈ ಕುರಿತು ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಡಾಕ್ಟರ್ ಸುಮಾ ಎಸ್ ಮೋನಿ ಅವರು ಸ್ಟುಡಿಯೋಕ್ಕೆ ಬಂದಿದ್ದಾರೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಕೇಳುಗರೇ, ಸುಮಾ ಮೋನಿ ಅವರ ಬಗ್ಗೆ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಸುಮಾ ಅವರು ಮೂಲತಃ ಹುಬ್ಬಳ್ಳಿಯವರು. ತಮ್ಮ MBBS ಪದವಿಯನ್ನು 2010 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ವಿಜಯಪುರದ ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ನಲ್ಲಿ ಮತ್ತು DNB ಪದವಿಯನ್ನು 2015 ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಿಂದ ಪಡೆದರು. ಇವರು ರೀಪ್ರೊಡಕ್ಟಿವ್ ಮೆಡಿಸಿನ್ನಲ್ಲಿ ಫೆಲೋಶಿಪ್ಪನ್ನು ಸಹ ಪಡ್ಕೊಂಡಾರ. 2015 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗಕ್ಕೆ ಸೇರಿದ ಇವರು 9 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಸುಮಾ ಅವರು ಈಗ ಸಂತಾನಹೀನತೆ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿಸಿಕೊಡ್ತಾರೆ, ಕೇಳೋಣಂತ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಮಾ ಎಸ್ ಮೋನಿ, ನಿಮ್ಮೊಂದಿಗೆ ಈ ಸಂದೇಶವನ್ನು ಹಂಚಿಕೊಳ್ಳುತ್ತಿರುವುದು ನನಗೆ ಸಂತೋಷದ ವಿಷಯವಾಗಿದೆ. ಇಂದು ನಾವು ಒಂದು ಪ್ರಮುಖ ವಿಷಯದ ಬಗ್ಗೆ ಚರ್ಚಿಸುತ್ತೇವೆ, ಬಂಜೆತನ ಅಥವಾ ಸಂತಾನಹೀನತೆ ಬಗ್ಗೆ. ಈ ಸಮಸ್ಯೆ ಅನೇಕ ಜನರನ್ನು ಪ್ರಭಾವಿಸುತ್ತದೆ, ಆದರೆ ಇದಕ್ಕೆ ಯೋಗ್ಯವಾದ ಚಿಕಿತ್ಸೆ ಮತ್ತು ಸಹಾಯದಿಂದ ಸುಧಾರಿಸಬಹುದ ಅಂಶವಾಗಿದೆ. ನಮ್ಮ ಸಮಾಜದಲ್ಲಿ ಸಂತಾನಹೀನತೆ ಬಗ್ಗೆ ಹಲವು ತಪ್ಪು ಧಾರಣೆಗಳು ಇವೆ. ಆದರೆ ಇವನ್ನೆಲ್ಲ ದೂರದು ವಿಜ್ಞಾನ ತಂತ್ರಜ್ಞಾನ ಮತ್ತು ಚಿಕಿತ್ಸೆಗಳ ಮೂಲಕ ಪರಿಹಾರ ಕಂಡುಹಿಡಿಯಬಹುದು. ನಿಮ್ಮೆಲ್ಲರದ್ದು ಸ್ಪಷ್ಟತೆ ನೀಡಲು, ಸಂತಾನಹೀನತೆ ಅಂದರೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಗರ್ಭಧರಿಸಲು ಪ್ರಯತ್ನಿಸುತ್ತಿದ್ದರೆ ಮಕ್ಕಳು ಆಗುತ್ತಿಲ್ಲ. ಅಟ್ಲೀಸ್ಟ್ 1 ಇಯರ್ ಮದುವೆ ಆದ ಮೇಲಾದರೂ ಮಕ್ಕಳಾಗ್ತಿಲ್ಲ ಅಂದರೆ ಅದಕ್ಕೆ ಸಂತಾನಹೀನತೆ ಅಂತ ಹೇಳಬಹುದು. ಹೆಣ್ಣಿನಲ್ಲಿ ಮತ್ತು ಗಂಡನಲ್ಲಿ ಇದಕ್ಕೆ ಕಾರಣಗಳು ಇರಬಹುದು. ಹೆಣ್ಣಿನ ಸಮಸ್ಯೆಗಳಲ್ಲಿ ಗರ್ಭಾಶಯದ ಕಾಯಿಲೆಗಳು, ನೀವು ಸಾಮಾನ್ಯವಾಗಿ ಗಡ್ಡೆ ಫೈಬ್ರಾಯ್ಡು, ಇಲ್ಲ ಗರ್ಭಾಶಯದ ಬಾವು ಬಂದಿದೆ ಎಡಿನೋಮಯೋಸಿಸ್ಸು ಅಂಥವು, ಇಲ್ಲ ಅಂಡಕೋಶದ ದೋಷಗಳು PCOD, ಇಲ್ಲ ಅಂಡಕೋಶದ ಶಕ್ತಿಹೀನತೆ, ಶಕ್ತಿ ಕಮ್ಮಿಯಾಗುವುದು, ಡಿಂಬನಾಡಿಗಳು ಅಂದರೆ ಟ್ಯೂಬ್ಸ್, ಫೆಲೋಪಿಯನ್ ಟ್ಯೂಬ್ಸ್, ಅದರ ಬ್ಲಾಕೂ ಆಗಬಹುದು. ಒಂದು ಸೈಡು ಇಲ್ಲ ಎರಡೂ ಸೈಡ್ದು ಬ್ಲಾಕ್ ಇರಬಹುದು. ಮತ್ತು ಹಾರ್ಮೋನ್ಗಳ ಅಸಮತೋಲನೆಗಳು. ಗಂಡಸರಲ್ಲಿ ಬೀಜಕಣಗಳ ಗುಣಮಟ್ಟ ಮತ್ತು ಪ್ರಮಾಣ ಕಡಿಮೆಯಾದರೆ ಅಥವಾ ತೊಂದರೆ ಇದ್ದರೆ ಇದು ಫಲತಾಂಶಕ್ಕೆ ಅಡ್ಡಿಯಾಗಬಹುದು. ಅದಕ್ಕೆ ಸಮಾಲೋಚನೆ ತಗೊಳ್ಳುವಾಗ ಗಂಡ ಹೆಂಡತಿ ಜೊತೆಗೆ ಬರಬೇಕು. ನಮ್ಮ ದೇಶದಲ್ಲಿ ಸದ್ಯಕ್ಕೆ ಸಂತಾನಹೀನತೆ ಹೆಚ್ಚು ಆಗುತ್ತಿದೆ. ಇದಕ್ಕೆ ಪ್ರಮುಖ ಕಾರಣಗಳವೇನೆಂದರೆ ತಡವಾಗಿ ಮದುವೆಯಾಗುವುದು, ತಡವಾಗಿ ಬೇಬಿ ಪ್ಲ್ಯಾನ್ ಮಾಡ್ಕೊಳ್ಳೋದು, ಪರ್ಸ್ನಲ್ ಇಲ್ಲ ಕರಿಯರ್ ಇಶ್ಯೂಸ್ ಅದರ ಸಲುವಾಗಿ, ಪರಿಸರ ಮಾಲಿನ್ಯ, ಅನಾರೋಗ್ಯಕರ ಆಹಾರ ಸೇವನೆ, ಧೂಮಪಾನ ಮತ್ತು ಮದ್ಯಪಾನ, ಒತ್ತಡ ಮತ್ತು ಶಾರೀರಿಕ ಅಸಕ್ರಿಯತೆ. ನಮ್ಮ ಸಮಾಜದಲ್ಲಿ ಬಂಜೆತನದ ಬಗ್ಗೆ ಹಲವಾರು ತಪ್ಪು ಧಾರಣೆಗಳು ಇವೆ. ಕೆಲವರು ಇದನ್ನು ದೈವದೋಷ, ಇಲ್ಲ ಶಾಪ ಅಥವಾ ಪಾಪದ ಫಲ ಎಂದು ನಂಬುತ್ತಾರೆ. ಮತ್ತಷ್ಟು ಜನರು ಸಂತಾನಹೀನತೆ ಎಂದರೆ ಯಾವಾಗಲೂ ಮಹಿಳೆಯರ ಸಮಸ್ಯೆ ಎಂದು ಯೋಚಿಸುತ್ತಾರೆ. ಇದು ಸಂಪೂರ್ಣವಾಗಿ ತಪ್ಪಾಗಿದೆ. ಹೆಣ್ಣಿನಲ್ಲೂ ಮತ್ತು ಗಂಡನಲ್ಲೂ ಸಮಾನ ಪ್ರಮಾಣದಲ್ಲಿ ಸಂತಾನಹೀನತೆ ಸಮಸ್ಯೆ ಉಂಟಾಗಬಹುದು. ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪ್ರಗತಿ ನಡೆದಿದೆ. ಸೊ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಬಂಜೆತನಕ್ಕೆ ಲಭ್ಯವಿರುವ ಮುಖ್ಯ ಚಿಕಿತ್ಸೆಗಳು ಏನೆಂದರೆ ಔಷಧ ಚಿಕಿತ್ಸೆ. ಹಲವು ಹಾರ್ಮೋನ್ ಔಷಧಿ ಸಮಸ್ಯೆಗಳನ್ನು ಸರಿಪಡಿಸುತ್ತದೆ. ಈ ಔಷಧಿ ಟ್ಯಾಬ್ಲೆಟ್ಸ್ ಮೂಲಕ ಇಲ್ಲ ಇಂಜೆಕ್ಷನ್ ಮೂಲಕ ತತ್ತೆಯನ್ನು ಬೆಳೆಯಕ್ಕೆ ಕೊಡಬಹುದು. ಶಸ್ತ್ರಚಿಕಿತ್ಸೆ, ನಾನು ಹೇಳ್ದಂಗೆ ಗರ್ಭಾಶಯದಲ್ಲಿ ಫೈಬ್ರಾಯ್ಡು, ಇಲ್ಲ ಗಂಟಾಗಿದ್ದರೆ, ಇಲ್ಲ ಬಾವು ಬಂದಿದ್ದರೆ ಅದನ್ನು ಆಪರೇಷನ್ ಮಾಡಿ ಸರಿಪಡಿಸಬಹುದು. ಅಂಡಕೋಶದಲ್ಲಿ PCOD ಪ್ರಾಬ್ಲಮ್ ಇದ್ರೂ ಅದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ನೀಡಲಾಗುವುದು. ಮತ್ತು IUI ಮತ್ತು IVF ಎಂಬ ತಂತ್ರಜ್ಞಾನಗಳು ದಾಂಪತ್ಯಗಳಿಗೆ ಸಂತಾನ ಸುಖವನ್ನು ತರುತ್ತದೆ. ಮತ್ತು ಮೇನ್ ಮೋಸ್ಟ್ ಇಂಪಾರ್ಟೆಂಟ್, ಜೀವನ ಶೈಲಿ ಬದಲಾವಣೆ, ಒತ್ತಡ ಕಡಿಮೆ ಮಾಡುವುದು, ಆರೋಗ್ಯಕರ ಆಹಾರ ಸೇವನೆ ಮತ್ತು ನಿಯಮಿತ ವ್ಯಾಯಾಮ ಮಾಡಿದ್ರಿಂದನೂ ಈ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ಪರಿಹಾರಗಳನ್ನು ಹೇಗೆ ಪ್ರಾರಂಭಿಸುವುದು? ಈ ಸಮಸ್ಯೆಯನ್ನು ಸರಿಪಡಿಸಲು ಮೊದಲ ಹೆಜ್ಜೆ ಯಾವುದು ಅಂದರೆ, ತಮ್ಮಲ್ಲಿ ಸಮಸ್ಯೆ ಇದೆ ಅಂತ ನಿರ್ಧಾರ ಮಾಡುವುದಕ್ಕಾಗಿ ವೈದ್ಯರನ್ನು ಸಂಪರ್ಕಿಸಿ. ಒಂದು 2-3 ತಿಂಗಳು ಮದುವೆ ಆದಮೇಲೆ ಮಕ್ಕಳಾಗಿಲ್ಲ ಅಂದರೆ ಸಂತಾನಹೀನತೆ ಅಲ್ಲ, ಅಟ್ಲೀಸ್ಟ್ 1 ವರ್ಷ ಆದರೂ ಆಗಿರಬೇಕು. ಬಟ್ ನೀವು 35 ವಯಸ್ಸಕ್ಕಿಂತ ಜಾಸ್ತಿ ಇದ್ದರೆ 6 ತಿಂಗಳದಲ್ಲೇ ಸಮಾಲೋಚನೆಯನ್ನು ಪಡೆದುಕೊಳ್ಳಿ. ಸಮಾಲೋಚನೆ ಮೊದಲು ತಗೊಳ್ಳೋಕ್ಕೆ ಹೆದರಬೇಡಿ. ಆರಂಭದಲ್ಲಿ ತಮ್ಮ ಆರೋಗ್ಯ ಚೇತನವನ್ನು ಪರೀಕ್ಷಿಸುವಂಥ ವೈಜ್ಞರನ್ನು ಸಂಪರ್ಕಿಸಬೇಕು. ಕೇಳುವವರಿಗೆ ನಾನು ಇದೇ ಹೇಳಬೇಕಂತ ಇಷ್ಟಪಡ್ತೀನಿ, ನಮ್ಮ ಸಮಾಜದಲ್ಲಿ ಈ ಸಮಸ್ಯೆ ಬಗ್ಗೆ ಅರಿವು ಮಾಡಿಸುವುದು ಅತ್ಯಗತ್ಯ ಅವಶ್ಯಕತೆ. ನೀವು ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಇದನ್ನು ಮುಚ್ಚಿಟ್ಟುಕೊಳ್ಳಬೇಡಿ. ನೀವು ಮೊದಲ ಹೆಜ್ಜೆ ಇಟ್ಟರೆ ಮಾತ್ರ ಪರಿಹಾರ ಮಾಡಬಹುದು. ಇದಕ್ಕಿಂತ ಜಾಸ್ತಿ ಹೆಚ್ಚಿನ ಮಾಹಿತಿ ಅಥವಾ ಸಲಹೆಗಾಗಿ SDM ಹಾಸ್ಪಿಟಲ್ನ ಇನ್ಫರ್ಟಿಲಿಟಿ ಡಿಪಾರ್ಟ್ಮೆಂಟ್ನಲ್ಲಿ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯಬಹುದು. ಇಂದು ನಾವು ಸಂತಾನಹೀನತೆ ಎಂಬ ಗಂಭೀರ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇದು ಒಂದು ಚಿಕಿತ್ಸೆಗೊಳ್ಳಬಹುದಾದ ಸಮಸ್ಯೆ. ನಂಬಿಕೆ ಇರಲಿ ಮತ್ತು ತಜ್ಞರನ್ನು ಸಂಪರ್ಕಿಸಿ. ನಿಮ್ಮ ಸಂತಾನ ಸಂಪತ್ತಿಗಾಗಿ ನಾವು ಎಲ್ಲ ಸಮಯದಲ್ಲಿ ನಿಮ್ಮ ಜೊತೆ ಇರುತ್ತೇವೆ. ಧನ್ಯವಾದಗಳು. ಕೇಳುಗರೆ, ಇಷ್ಟೊತ್ತು ಸಂತಾನಹೀನತೆ ಕುರಿತಂಗೆ ಅನೇಕ ವಿಷಯಗಳನ್ನು ಡಾಕ್ಟರ್ ಸುಮಾ ಎಸ್ ಮೋನಿಯವರು ತಿಳಿಸಿಕೊಟ್ರು. ನಿಮ್ಮ ಸಮಸ್ಯೆಗಳಿಗೆ ಕರೆ ಮಾಡಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 244-344-14 244-344-15 ಹಾಗೂ 244-344-16 STD ಸಂಖ್ಯೆ 0836 ಕರೆ ಬರ್ತಾ ಇದೆ ನೋಡೋಣ. ಹಲೋ ನಮಸ್ತೆ. ಹಲೋ ಡಾಕ್ಟರ್, ನಾ ಧ್ರುವ ಬಾಳ್ಕೋಟೆಯಿಂದ ಮಾತಾಡ್ತೀನಿ. 24 ಇಯರ್ಸ್ ಓಲ್ಡ್ ಬಂದಿದ್ದೀನಿ. ನನ್ನ ಪ್ರಶ್ನೆ ಏನಂದ್ರೆ, ಅಡ್ವಾನ್ಸ್ ಕಂಟ್ರೀಸ್ನಾಗ ಜೆನೆಟಿಕಲಿ ಅವನ ಸೀಮಾನು ಮತ್ತು ಇದನ್ನು ಕುಡಿಸಿ ಹೆಗ್ ಕುಡಿಸಿ ಇಂಥ ಡಾಕ್ಟರ್ ಅದನ್ನ ಆರ್ಟಿಫಿಷಿಯಲ್ ಕುಡಿಸಿ ಇವ್ರು ಡಾಕ್ಟರ್ ಆಗ್ತಾರ ಇಂಜಿನಿಯರ್ ಆಗ್ತಾರ ಅಡ್ವಾನ್ಸ್ ಹೇಳ್ಬಿಡ್ತಾರ. ಆ ಟೆಕ್ನಾಲಜಿ ನಮ್ಮಲ್ಲಿ ಬಂದದೇನು? ಎರಡನೇದು, ಜೆಂಟ್ಸನ್ನ ಯಾವಾಗಲೂ ಲೇಡೀಸನ್ನ ಬ್ಲೇಮ್ ಮಾಡ್ತಾರೆ. ಈ ಜೆಂಟ್ಸ್ ತಮ್ಮ ಸೀಮನ್ ಕೌಂಟು ಮೊರ್ಟಿಲಿಟಿ ಸ್ಪೀಡ್ ಇದು ಕಂಟ್ರೋಲ್ ಮಾಡಿ ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಹೋಗುದೇ ಇಲ್ಲ, ಬರೀ ಲೇಡೀಸನ್ನ ಬ್ಲೇಮ್ ಮಾಡ್ತಾರೆ. ಅದಕ್ಕೆ ಅದೊಂದು ಹೇಳ್ಬೇಕು. ಮೂರನೇದಾರ ರಿಲೇಟಿವ್ ಮ್ಯಾರೇಜ್ ಆಗ್ಬಾರ್ದು, ಅದೊಂದು. ಮತ್ತು ಟೂ ಅರ್ಲಿ ಮ್ಯಾರೇಜ್ ಆಗ್ಬಾರ್ದು, ಟೂ ಲೇಟ್ ಆಗ್ಬಾರ್ದು. ಇದು ಇಷ್ಟು ಪ್ರಶ್ನೆ ಇದೆ ಡಾಕ್ಟರ್. ಓಕೆ, ಫಸ್ಟ್ ಆಫ್ ಆಲ್ ನೀವೇನ್ ಹೇಳಿದ್ರಿ, ಬರೀ ಹೆಣ್ಮಕ್ಳಿಗೆ ಬ್ಲೇಮ್ ಮಾಡ್ತಾರೆ, ಅದು ಕರೆಕ್ಟ್. ನಮ್ಮ ದೇಶದಲ್ಲಿ ಅದು ತುಂಬಾನೇ ನಡೆಯುತ್ತಾ ಇದೆ. ಅದಕ್ಕೆ ನಾನು ನಿಮಗೆ ಹೇಳಿದೆ, ಸಮಾಲೋಚನೆ ಪಡೆಯುವಾಗ ಗಂಡ ಮತ್ತು ಹೆಂಡತಿ ಜೊತೆಗೆ ಬರಬೇಕು. ಎಷ್ಟು ಪ್ರಾಬ್ಲಮ್ಸ್ ಹೆಣ್ಮಕ್ಳಲ್ಲಿದೆ ಅಷ್ಟೇ ಪ್ರಾಬ್ಲಮ್ಸ್ ಗಂಡ್ಮಕ್ಳಲ್ಲೂ ಇರುತ್ತೆ. ನಾವು ಸೊ ಟೆಸ್ಟ್ ಮಾಡುವಾಗ ಹೆಣ್ಮಕ್ಳಿಗೂ ಟೆಸ್ಟ್ ಮಾಡ್ತೀವಿ, ಗಂಡ್ಮಕ್ಳದು ಸೆಮೆನ್ ಅನಲೈಸಿಸ್, ನೀವು ಹೇಳಿದಂಗೆ ಸೆಮೆನ್ ಅನಲೈಸಿಸ್ ಬೇಸಿಕ್ ಟೆಸ್ಟ್ ಒಂದು ಮಾಡ್ತೀವಿ. ಅದಾದಮೇಲೆ ಎಸ್ ಟು ಲೇಟ್ ಮ್ಯಾರೇಜ್ ಇಂಡಿಯನ್ಸ್ ಪ್ರಕಾರ ನಾವು ಅಣ್ಕೋಶದ ಶಕ್ತಿ ಏನು ಹೇಳ್ತೀವಿ, 32 ವಯಸ್ಸಾದಮೇಲೆ ಕಮ್ಮಿ ಆಗಕ್ಕೆ ಶುರು ಆಗುತ್ತೆ, 35 ಆದಮೇಲೆ ಬೇಗ ಕಮ್ಮಿ ಆಗಕ್ಕೆ ಶುರು ಆಗುತ್ತೆ. ಸೊ ಹೇಳ್ದಂಗೆ ಟೂ ಅರ್ಲಿ ಮ್ಯಾರೇಜಸ್ ಆಲ್ಸೋ ಇಸ್ ಅ ಪ್ರಾಬ್ಲಮ್, ಸೊ ಟೂ ಲೇಟ್ ಮ್ಯಾರೇಜ್ ಇಸ್ ಆಲ್ಸೋ ಪ್ರಾಬ್ಲಮ್. ಬಟ್ ಯಾವುದೇ ಕಾರಣದಿಂದ ಟೂ ಲೇಟ್ ಮ್ಯಾರೇಜಸ್ ಆದ್ರೂ ನಾವು ಅವ್ರು ಎಷ್ಟು ಬೇಗ ಬಂದರೆ ಅಷ್ಟು ಬೆಟರು ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಮತ್ತು ನೀವೇನು ಹೇಳಿದ್ರಂದ್ರೆ IVF ಮಾಡಿ ಎಗ್ ಮತ್ತು ಎಂಬ್ರಿಯೋನ ಫ್ಯೂಸ್ ಮಾಡಿ ಡಾಕ್ಟರ್ ಆಗ್ತಾರೋ ಇಂಜಿನಿಯರ್ ಆಗ್ತಾರೋ ಅದೆಲ್ಲ ಸುಳ್ಳು. ನಾವು ಎಗ್ ಮತ್ತು ಸ್ಪರ್ಮ್ ಫ್ಯೂಸ್ ಮಾಡಿ ಅದನ್ನು ಟೆಸ್ಟ್ ಮಾಡಿ ಜೆನೆಟಿಕಲಿ ಇದು ಎಂಬ್ರಿಯೋ ನಾರ್ಮಲ್ ಇದೆ ಅಂತಲೇ ಅಷ್ಟೇ ಹೇಳ್ಬೋದು. ಯಾವ ದೇಶದಲ್ಲಿ ಯಾವ ಎಲ್ಲೂ ಇಂಥದ್ದೇನು ಬಂದಿಲ್ಲ. ನಾವು ಮಕ್ಕಳನ್ನ ಹೆಂಗೆ ಬೆಳೆಸ್ತೀವಿ ಅದರ ಮೇಲೆ ಅವ್ರು ಡಾಕ್ಟ್ರು ಇಂಜಿನಿಯರು ಆಗ್ತಾರೆ. ಥ್ಯಾಂಕ್ ಯು. ಹಲೋ ಹಲೋ, ಸ್ವಲ್ಪ ನಿಮ್ಮ ರೇಡಿಯೋ ಸೆಟ್ ಅನ್ನ ದೂರ ಇಡಿ, ಮಾತಾಡಿ. ಯಾರು ಮಾತಾಡಿ? ನಮಸ್ತೆ. ಹಾ ಮೇಡಮ್, ನನ್ನ ಹೆಸರು ಅನ್ನಪೂರ್ಣ ಅಂತ. ಹೇಳಿ ಮೇಡಮ್. ಏನಿಲ್ಲ, ಪ್ರಾಬ್ಲಮ್ ಅಂದ್ರೆ ಮಕ್ಕಳ ಆಗುತ್ತೆ ನಮಗೆ, ಆದ್ರೆ ಡೆಲಿವರಿ ಟೈಮ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಅವ್ರಿಗೆ ಮಕ್ಕಳಾಗತ್ತೆ ಆದ್ರೆ ಡೆಲಿವರಿ ಟೈಮ್ ನಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಏನ್ ಪ್ರಾಬ್ಲಮ್ ಆಗುತ್ತಮ್ಮ ಡೆಲಿವರಿ ಟೈಮಿಗೆ? ಅದೇ ಮೇಡಮ್, ಇದು ಡೆಲಿವರಿ ಮಾಡ್ಬೇಕಾದ್ರೆ ನಾರ್ಮಲ್ ಮಾಡ್ಬೇಕಾದ್ರೆ ಒಂದ್ಸರಿ ಮಗುದು ಇದು ಇರ್ಲಿಲ್ಲ, ಏನು ಬ್ಲೀಡಿಂಗ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಓಕೆ, ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಮೇಡಮ್? ಹಾ, ಟ್ರೀಟ್ಮೆಂಟ್ ಅಂದ್ರೆ ನೋಡ್ಬೇಕು ಫಸ್ಟ್ ಆಫ್ ಆಲ್ ಯಾಕೆ ನಿಮ್ದು ಮಗು ಹೋಯ್ತು, ಹೋಗಿದ್ರೆ ಯಾಕೆ ಹೋಯ್ತು ಅಂತ ನೋಡ್ಕೊಳಕ್ಕೆಲ್ಲ ಇದೆ. ಅದರ ಸಮಾಲೋಚನೆ ತಗೊಳಕ್ ನೀವು ಬರಬಹುದು. ಅದು ಡೀಟೇಲ್ಡ್ ಆಗಿ ಇದು ನೋಡಬೇಕು ಏನೇನಾಯ್ತು ನಿಮ್ಮ ಡೆಲಿವರಿ ಟೈಮಿಗೆ. ನೆಕ್ಸ್ಟ್ ಟೈಮ್ ಹಿಂಗೆ ಆಗಬಾರ್ದು ಅಂತಾನು ನಾವು ಹೆಲ್ಪ್ ಮಾಡೋಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸು, ಕೌನ್ಸಿಲಿಂಗ್ ಎಲ್ಲ ಮಾಡ್ಬೋದು. ಹಲೋ ಹಲೋ ಹಲೋ, ಹೇಳಿ, ಯಾರು ಮಾತಾಡೋದು? ನಾವು ಬೈಲಂಗಲ್ ತಾಲೂಕ್ ನ್ಯಾಯನಗರದಿಂದ ಮಾತಾಡ್ತೀವಿ. ಹಲೋ ಹೇಳಿ, ಯಾರು ಮಾತಾಡೋದು? ಏನ್ ಏನ್ ಸಮಸ್ಯೆ ಹೇಳಿ. ನಮ್ ಹುಡುಗಿಯೊಂದು ಅದು ವೈರಿದು ಹೋಗ ಅಂತಾರಲ್ರಿ, ಅವು ಇದಾಗ್ಬತ್ರಿ, ಮುಟ್ಟ ಹೋಗ ಅಂತಾರಲ್ರಿ. ಇದು ಸಂತಾನಹೀನತೆ ಬಗ್ಗೆ ಕಾರ್ಯಕ್ರಮ ನಡೀತಾ ಇದೀರಿ? ಮಕ್ಕಳ ಅದಕ್ಕೂ ಮಕ್ಕಳ ಇಲ್ರಿ ಹಾಕಿದೆ ಅದಕ್ಕಾಗಿ. ಏನ್ ಹೋಗ್ತಾರೆ? ನಿಮ್ಮ ಪ್ರಶ್ನೆ ಏನು ಸರಿಯಾಗಿ ಹೇಳಿ. ಅಲ್ಲ, ಯಾರಿಗೆ ಸಮಸ್ಯೆ ಇದೆ ದಯವಿಟ್ಟು ಅವರೇ ಕಾಲ್ ಮಾಡಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಯಾರಿಗೆ ಸಮಸ್ಯೆ ಇದೆ, ಸಂತಾನಹೀನತೆ ಬಗ್ಗೆ ಕಾರ್ಯಕ್ರಮ ನಡೀತಾ ಇರೋದು, ಯಾರಿಗೆ ಸಮಸ್ಯೆ ಇದೆ ಅವರೇ ಮಾತಾಡಿದ್ರೆ ತುಂಬಾ ಒಳ್ಳೇದು. ಹಲೋ ಹಲೋ, ಹಲೋ ನಮಸ್ತೆ. ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ಹಾ, ಶುರೇಖಾ ಮೇಡಮ್ ಹಂಗ ಡಾಕ್ಟರ್ಗೆ ನಮಸ್ಕಾರ. ಕೇಳಿ, ಸಮಸ್ಯೆ ಕೇಳಿ. ಏನು? ನಾನು ಹಿಮಿತ ಕೇಳ ಓದೇಳ್ತಾ ಇರೋದು ಮೇಡಮ. ಹೇಳಿ ಹೇಳಿ. ಈಗ ಅಲ್ರಿ ಮೇಡಮ್, ಅವರು ಜೀವನ ಶೈಲಿ ಬದಲಾವಣೆ ಅಂದ್ರಲ್ರಿ, ಅದಕ್ಕೆ ಏನು ಆಹಾರ ತಗೋಬೇಕು? ಏನು ಆಹಾರ ತಗೊಳ್ಬೇಕು ಅಂತ? ಅಲ್ಲ, ಪೀಠಿಕೆ ಒಳಗೆ ಹೇಳಿದ್ರಿ, ಜೀವನ ಶೈಲಿ ಬದಲಾವಣೆ ಆಗ್ಬೇಕಂದ್ರಲ್ರಿ ಮೇಡಮ್, ಗ್ರಾಮೀಣ ಪ್ರದೇಶದೊಳಗೆ ಬಹಳ ಜನ ಅದಾರ, ಅದಕ್ಕ ಹೆಂಗ ಜೀವನ ಶೈಲಿ ಹೆಂಗ್ ಬದಲಾವಣೆ ಆಗ್ಬೇಕಂತ ನನ್ನ ಚಿಕ್ಕ ಪ್ರಶ್ನೆ ಮೇಡಮ್. ಹೇಳ್ತಾರೆ ಜೀವನ ಶೈಲಿ ಅಂದ್ರೆ ಬೇಸಿಕಲಿ ನೀವು ಏನ್ ಆಹಾರ ತಗೋತೀರಾ, ಎಷ್ಟು ಎಕ್ಸಸೈಸ್ ವ್ಯಾಯಾಮ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಹಾರ ತಗೊಳ್ಳೋದ್ರಲ್ಲಿ ಕರ್ದಿದ್ದ ಐಟಮ್ಸು, ಚಿಪ್ಸು, ಪ್ಯಾಕೆಟು, ಚಾಕ್ಲೇಟ್ಸು ಬೇಸಿಕಲಿ ಅಂಥವೆಲ್ಲ ಕಡಿಮೆ ಮಾಡಬೇಕು. ದೊಡ್ಡವ್ರಿಗೆ ಮಾತ್ರ ಅಲ್ಲ, ಸಣ್ಣವರಿಂದನೂ ಅದನ್ನು ಹ್ಯಾಬಿಟ್ ಆಗಿ ಮಾಡ್ಕೊಳ್ಬಾರ್ದು. ಆಮೇಲೆ ಎಷ್ಟಾಗತ್ತೆ ಅಷ್ಟು ಮನೆಯಲ್ಲೇ ಮಾಡಿದ ಪದಾರ್ಥವನ್ನು ತಿನ್ನಬೇಕು. ಆಮೇಲೆ ಎಕ್ಸಸೈಸ್ ಅಂದರೆ ಅಟ್ಲೀಸ್ಟ್ ವಾಕಿಂಗು ಇಲ್ಲ ರನ್ನಿಂಗು ಏನಾದರೂ ಒಂದು. ಬರೇ ಮನೆ ಕೆಲಸ ಮಾಡಿದರೆ ಎಕ್ಸಸೈಸ್ ಆಗುತ್ತೆ ಅಂತ ಅಂದ್ಕೊಳ್ಳೋರ್ದು ತಪ್ಪು. ಅಟ್ಲೀಸ್ಟ್ ವಾಕಿಂಗು ಹೊರಗಡೆ ಎಲ್ಲ ಅಡ್ಡಾಡ್ ಬಂದರೆ ಬೆಟ್ರು. ಆಮೇಲೆ ತೂಕ ಜಾಸ್ತಿ ಇದ್ದರೆ ಸ್ಪೆಸಿಫಿಕ್ ಎಕ್ಸಸೈಸಸ್ ಹೇಳ್ಕೊಡ್ತೀವಿ, ಏರೋಬಿಕ್ಸ್ ಎಕ್ಸಸೈಸ್ ಅಂತ. ಆಮೇಲೆ ವೆಯ್ಟ್ ಟ್ರೈನಿಂಗ್ ಅಂದರೆ ಸ್ವಲ್ಪ ವೆಯ್ಟ್ ಎಲ್ಲ ಲಿಫ್ಟ್ ಮಾಡೋದು, ಅದೆಲ್ಲ ಹೇಳ್ಕೊಡ್ತೀವಿ ಇಫ್ ದೇ ಆರ್ ಒಬೀಸ್. ಬಟ್ ನಾರ್ಮಲ್ ವೆಯ್ಟ್ ಇದ್ದವರು ನಾರ್ಮಲ್ ಅಟ್ಲೀಸ್ಟ್ 20-25 ಮಿನಿಟ್ಸ್ ವಾಕಿಂಗ್ ಮ್ಯಾಂಡೇಟ್ ಇಂಪಾರ್ಟೆಂಟ್. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸಮಸ್ಯೆ ಕೇಳಿ. ಮೇಡಮ್ ಈಗ ಗಂಡಸರಲ್ಲಿ ಒಂದ್ ಸ್ವಲ್ಪ ಗಂಡಸ್ತನ ಅನ್ನೋದು ಒಂದಿಷ್ಟು ಕಮ್ಮಿ ಇರ್ತೈತೆ ಅವ್ರಿಗೆ, ಹೇಳಿ ಅದಕ್ಕ ಟ್ರೀಟ್ಮೆಂಟ್ ಏನ್ರ ಇರ್ತಾನ್ರಿ? ಅದಕ್ಕೆ ಹಲವಾರು ಕಾರಣಗಳು ಇರುತ್ತವೆ. ನಾವೆಲ್ಲ ಟೆಸ್ಟ್ ಮಾಡಿ ಸ್ಕ್ಯಾನ್ಸ್ ಮಾಡಿ ಅದ್ರ ಬಗ್ಗೆ ಏನು ಸಮಸ್ಯೆ ಇದೆ ಅಂತ ಡೀಟೇಲ್ಡ್ ಆಗಿ ಹೇಳ್ಕೊಡ್ಬೋದು. ಸ್ವಲ್ಪ ಪರ್ಸನಲ್ ಕ್ವಶನ್ ಇದು, ಡೈರೆಕ್ಟಾಗಿ ನೀವು ಇದ್ರ ಬಗ್ಗೆ ಸಮಾಲೋಚನೆ ತಗೊಂಡ್ರೆ ಬೆಟ್ರು. ಅದೇ ನಾನು ಹೇಳಿದ್ದೆ ಅಲ್ಲ, ಧೂಮ್ರಪಾನ ಇಲ್ಲ ಅಲ್ಕೋಹಾಲ್ ಕುಡಿಯೋದು ಮಾಡಬಾರ್ದು, ಧೂಮ್ರಪಾನ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರು. ಅಂದ್ರೆ ದುಶ್ಚಟಗಳು ಇರಬಾರ್ದು ಅಂತ ಹೇಳಿ, ಅದ್ರಲ್ಲಿಂದ ಸಂತಾನೋತ್ಪತ್ತಿ ಇದು ಫಲವತ್ತತೆ ಕಡಿಮೆ ಇರ್ತದೆ, ಸಂತಾನಹೀನತೆ ಜಾಸ್ತಿ ಆಗತ್ತೆ ಆ ಕಾರಣದಿಂದ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಕರೆಯನ್ನು ನೋಡೋಣ. ಹಲೋ ನಮಸ್ತೆ. ಹಲೋ ಹೇಳಿ. ಯಾರಿಗೆ ಸಮಸ್ಯೆ ಇದೆ ದಯವಿಟ್ಟು ಕಾಲ್ ಮಾಡಿ, ಹೆಣ್ಮಕ್ಳು ಕೂಡ ಕಾಲ್ ಮಾಡಬಹುದು. ಸರ್, ಸಂತಾನಹೀನತೆ ವಿಚಾರ ಮಾಡಿ ನೀವು ಏನ್ ಪ್ರಶ್ನೆ ಮಾಡ್ಬೇಕು ಅಂತೇಳಿ. ಆಯ್ತಾ. ಹಲೋ ನಮಸ್ತೆ. ಹಲೋ ಡಾಕ್ಟರ್, ನಾನು ಧ್ರುವ ಬಾಲ್ಕುಂಟೆ ಮಾತಾಡ್ಕೊತೀನಿ. ಸರ್, ನೀವೇ ಎಲ್ಲ ಕ್ವಶನ್ ಕೇಳಿದ್ರೆ ಬೇರೆಯವ್ರಿಗೂ ಕೇಳಿಕ್ ಅವಕಾಶ ಕೊಡ್ರಿ ಪ್ಲೀಸ್ ದಯವಿಟ್ಟು. ಅಲ್ಲ ದಯವಿಟ್ಟು, ನೀವು 4 ಕ್ವಶನ್ ಆಗ್ಲೇ ಕೇಳಿದೀರಾ. ಹಾ, ಈ ಮಾತಾಡೋದ್ರಲ್ಲೇ ಟೈಮ್ ಹೋಗುತ್ತೆ ನಮ್ಗೆ. ಕ್ವಶನ್ ತಿಳಿಲಿಲ್ಲ ಅಂತ ಅನ್ಸತ್ತೆ ಡಾಕ್ಟರ್ಗೆ, ಬೇರೆ ಕರೆ ನೋಡ್ತಾ ಇದ್ದೀನಿ. ಹಲೋ ನಮಸ್ತೆ. ಹಲೋ ಮೇಡಮ್, ಪ್ರನಾಳ ಶಿಶು ಬಗ್ಗೆ ಕೇಳ್ತಾ ಇದ್ದಾರೆ. ಐಯುಐ ಐವಿಎಫ್ ಬಗ್ಗೆ ಕೇಳ್ತಿದ್ದೀರಾ? ಹ್ಞೂ, ಐವಿಎಫ್ ಅಂತೀರಲ್ರಿ, ಸ್ವಲ್ಪ ಏನು ಅರ್ಥ ಆಗಿಲ್ರಿ. ಹಾ, ಓಕೆ. IVF ಅಂದರೆ ಏನು ಮಾಡ್ತೀವಿ ನಾವು, ಯಾರಿಗೆ ಮಕ್ಕಳು ಆಗಲ್ಲ ನ್ಯಾಚುರಲ್ ಟ್ರೀಟ್ಮೆಂಟ್ ಕೊಟ್ಟು IUI ಮಾಡಿ ಎಲ್ಲ ಮಕ್ಕಳಾಗಿಲ್ಲ, ಲಾಸ್ಟ್ ಸ್ಟೆಪ್ಪೇ IVF. ಸಂತಾನಹೀನತೆ ನೀವು ಇದು ಬಂದರೆ ನಾವು ಡೈರೆಕ್ಟ್ಲಿ IVF ಅಂತ ಹೇಳಲ್ಲ, ಅದು ಭಾಳ ತಪ್ಪು ನಂಬಿಕೆ. IVFಲ್ಲಿ ನಾವು ಹೆಣ್ಮಕ್ಳಿಗೆ 10-12 ದಿನ ಇಂಜೆಕ್ಷನ್ಸು ಕೊಡ್ತೀವಿ. ಇಂಜೆಕ್ಷನ್ಸ್ ಕೊಟ್ಟು ಭಾಳಷ್ಟು ಮೊಟ್ಟೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೀವಿ. ನಾರ್ಮಲಿ ತಿಂಗಳಲ್ಲಿ ಒಂದು ಮೊಟ್ಟೆ ಅಷ್ಟೇ ಬೆಳೆಯುತ್ತೆ, ಬಟ್ IVFಲ್ಲಿ ನಮಗೆ ಎಷ್ಟು ಆ ಹುಮೆನ್ ಕೆಪಾಸಿಟಿ ಎಷ್ಟಿದೆ ಅಷ್ಟು ಬೆಳೆಸೋಕೆ ಟ್ರೈ ಮಾಡಿ ನೋಡ್ತೀವಿ. ಮತ್ತು ಒಂದು ಆಪ್ರೇಷನ್ ಮಾಡಿ ಆ ಮೊಟ್ಟೆಗಳನ್ನು ಹೊರಗಡೆ ತೆಗಿತೀವಿ, ಲ್ಯಾಬಲ್ಲಿ ಇದೆಲ್ಲ ಆಗುತ್ತೆ. ಆ ಮೊಟ್ಟೆಗಳಲ್ಲಿ ಹಸ್ಬೆಂಡು ಧಾತು ಹಾಕಿ ಗರ್ಭನ್ನು ತಯಾರು ಮಾಡ್ತೀವಿ. ಭ್ರೂಣ ಏನು ಹೇಳ್ತೀರಾ, ಗರ್ಭ ಇಲ್ಲ ಭ್ರೂಣ, ಅದನ್ನು ತಯಾರು ಮಾಡ್ತೀವಿ. ಅದಾದ್ಮೇಲೆ ಆ ಹೆಣ್ಮಕ್ಳಿಗೆ 1 ರೆಸ್ಟ್ ಕೊಟ್ಟು ಆ ಗರ್ಭಾಶಯ ಪದರನ್ನ ಡೆವಲಪ್ ಮಾಡಿ ಈ ಭ್ರೂಣಾನು ಗರ್ಭಾಶಯಕ್ಕೆ ಹಾಕ್ತೀವಿ. ಇದಕ್ಕೆ IVF ಅಂತ ಹೇಳ್ತೀವಿ. IVF ಅಂದ್ರೆ ಬೇರೆದವ್ರ ಸೆಮಿನ್ ಒಂದ್ ನಿಮಿಷ ನನ್ ಫುಲ್ ಕೇಳಿ. ನ್ಯಾಚುರಲಿ ಇದು IVF ಹಿಂಗ್ ಮಾಡ್ತೀವಿ. ಒಂದೊಂದ್ಸಲ ಏನಾಗುತ್ತೆ, IVF ಅಲ್ಲಿ ಹೆಣ್ಮಕ್ಳಿಗೆ ತತ್ತಿ ಉತ್ಪಾದನೆ ಶಕ್ತಿ ಫುಲ್ ಸ್ಟಾಪ್ ಆಗಿದೆ ಯಾವುದೋ ಕಾರಣಕ್ಕೆ. ಪ್ರಿಮೆಚೂರ್ ಮೆನಪೋಸ್ ಏನ್ ಹೇಳ್ತೀವಿ, ಅದರಿಂದ ತತ್ತಿ ಉತ್ಪಾದನೆ ಶಕ್ತಿ ತುಂಬಾ ಕಮ್ಮಿ ಆಗಿದ್ದಾಗ ನಾವು ಡೋನರ್ IVF ಅಂತ ಹೇಳ್ಬಹುದು. ಡೋನರ್ ಎಗ್ IVF ಅಲ್ಲಿ ಬೇರೆ ಹೆಣ್ಮಕ್ಳು 35 ಕಡಿಮೆ ಇದ್ದವರಿಗೆ, ಅವ್ರದೇ ಒಂದ್ ಮಗು ಇದ್ದವರು, ಆ ಮಗು ಫುಲ್ ನಾರ್ಮಲ್ ಇದ್ದವರಿಗೆ 10-12 ಇಂಜೆಕ್ಷನ್ ಕೊಟ್ಟು ಅವ್ರ ಮೊಟ್ಟೆಯನ್ನು ಹೊರಗೆ ತೆಗಿತೀವಿ. ಆಯ್ತಾ, ಒಂದ್ ವೇಳೆ ಹಸ್ಬೆಂಡ್ದು ಸೆಮೆನ್ ಸ್ಪರ್ಮ್ ಕೌಂಟ್ ಫುಲ್ 0 ಇದ್ರೆ, ಮತ್ತೆ ಅವ್ರಿಗೆ ಡೈರೆಕ್ಟ್ಲಿ ಸ್ಪರ್ಮ್ ಎಕ್ಸ್ಟ್ರಾಕ್ಷನ್ ಯಾವುದೇ ರೀತಿಯಲ್ಲಿ ಆಗಲಿಲ್ಲ ಅಂದರೆ ಸ್ಪರ್ಮ್ ಡೋನರು ಸಿಗ್ತಾರೆ. ಅವು ಸ್ಪರ್ಮ್ ಡೋನರಿಂದ ಸ್ಪರ್ಮ್ಸ್ ತಗೊಂಡು ಆ ಎಕ್ಸಿಗೆ ಇದು ಮಾಡಿ ಭ್ರೂಣ ತಯಾರು ಮಾಡಬಹುದು. ಎಲ್ಲ ಲ್ಯಾಬ್ನಲ್ಲೇ ಆಗುತ್ತೆ. ಸೊ IVF ಅಂದ್ರೆ ಎಸ್ ಬೇಸಿಕಲಿ ತಮ್ಮದೇ ಎಗ್ಗಾರು ಇರಬಹುದು, ಅವ್ರದ್ದು ತತ್ತೆ ಉತ್ಪಾದನೆ ಶಕ್ತಿ ಇದ್ರೆ, ತತ್ತೆ ಉತ್ಪಾದನೆ ಶಕ್ತಿ ಇಲ್ಲ ಅಂದ್ರೆ ಹೊರಗಡೆಯಿಂದಾನೇ ಎಕ್ಸ್ ತಗೋಬಹುದು. ಸ್ಪರ್ಮ್ಸ್ ಹಸ್ಬೆಂಡ್ದು ನಾರ್ಮಲ್ ಇದ್ರೆ ತಗೋಬಹುದು, ಅದು ಫುಲ್ 0 ಆಗಿದ್ರೆ ಹೊರಗಡೆಯಿಂದಾನು ಸ್ಪರ್ಮ್ಸ್ ತಗೋಬಹುದು. ಹಂಗ 2-3 ಟೈಪ್ಸ್ ಆಫ್ IVF ಇರುತ್ತೆ. ಗರ್ಭಾಶಯ ಒಳಗೆ ಹಾಕ್ತಿವ್ರಿ, ಅದು 3 ದಿನವರೆಗೂ ಫರ್ಟಿಲೈಸ್ ಮಾಡಿ ಅವ್ರದ್ದು ಗರ್ಭಕೋಶದಲ್ಲಿ ಹಾಕಿರ್ತೀವಿ. ಆಮೇಲೆ ಅದು ಡೆವಲಪ್ ಆಗಿ ಪಾಸಿಟಿವ್ ಆಯ್ತಂದ್ರೆ ಪಾಸಿಟಿವ್ ಬರುತ್ತೆ. ಅದು ಹೆಣ್ಮಕ್ಳದ್ದು ಹೆಂಗ್ ಪ್ರೆಗ್ನೆನ್ಸಿ ಹೆಂಗ್ 9 ಹೋಗುತ್ತೆ ಹಂಗ ಹೋಗಿರುತ್ತೆ. ಓಕೆ, ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ, ನಮಸ್ತೆ. ಹಲೋ ಹಲೋ ಹಲೋ ಹಲೋ ಹೇಳಿ. ಹಲೋ, ಬಾಬುರಾವ್ ಕುಲಕರ್ಣಿ ಅಂತ ಹೇಳಿ. ಈಗ ಪ್ರಣಾಳಿಸುವಿಗೆ ಮತ್ತು ನೈಜವಾಗಿ ಹುಟ್ಟುವ ಮಗುವಿಗೆ ಏನಾದ್ರೂ ಅಂತ ಹೆಲ್ತ್ ಆಗ್ಲಿ ಮಾನಸಿಕವಾಗಿ ಏನಾದ್ರೂ ಡಿಫ್ರೆನ್ಸ್ ಇರುತ್ತದೆ ಎಲ್ಲ ಸೇಮ್ ಇರುತ್ತೆ? ಬಹಳ ಒಳ್ಳೆ ಪ್ರಶ್ನೆ ಇದು. ಆಕ್ಚುಲಿ ಇದು ಬಹಳ ದೊಡ್ಡ ಮೂಢನಂಬಿಕೆ ಏನಿದೆ, ನಾರ್ಮಲ್ ಬೇಬಿ ಇರಲಿ IVF ಬೇಬಿ ಇರಲಿ, ಇಷ್ಟು ವರ್ಷ ಸ್ಟಡಿ ಮಾಡಿದ್ದಾರೆ, ಏನು ಡಿಫ್ರೆನ್ಸ್ ಇಲ್ಲ. ಬೇಸಿಕಲಿ ಆ ಮಗು 9 ಮುಟ್ತಂದ್ರೆ ಅದು ಹೆಂಗೆ ನಾರ್ಮಲ್ ಬೇಬಿ ಇದೆ ಅಷ್ಟೇ ಬುದ್ಧಿ ಇರಲಿ ಶಕ್ತಿ ಇರಲಿ ಎಲ್ಲ ಅಷ್ಟೇ ನಾರ್ಮಲ್ ಆಗಿರುತ್ತೆ. IVF ಬೇಬಿ ವೀಕ್ ಇರುತ್ತೆ, ಅಂಥದ್ದೇನು ಪ್ರಾಬ್ಲಮ್ ಇರಲ್ಲ. ಎಷ್ಟು ಪರ್ಸೆಂಟೇಜ್ ನಾರ್ಮಲ್ ಪ್ರೆಗ್ನೆನ್ಸಿ ಎಫೆಕ್ಟ್ ಆಗಿರುತ್ತೆ ವೀಕ್ನೆಸ್ಸಿಂದ, ಅಷ್ಟೇ ಪರ್ಸೆಂಟೇಜ್ IVF ಬೇಬಿನೂ ಎಫೆಕ್ಟ್ ಆಗಿರುತ್ತೆ. ಆಮೇಲೆ ಈ ಮಗುವಿಗೆ ಹೆರಿಡಿಟ್ರಿ ಡಿಪೆಂಡ್ಸ್, ನೀವು ಸ್ಪರ್ಮ್ಸು ಮತ್ತೆ ಎಕ್ಸು ಅಂಡಿ ಮತ್ತೆ ಧಾತು ಹಸ್ಬೆಂಡ್ ವೈಫ್ದೇ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಬೇರೆಯವ್ರದ್ದು ನಾವು ಹೊರಗಡೆಯಿಂದ ತಗೊಂಡಿದ್ದವ್ರದ್ದು ನಾವೆಲ್ಲ ಟೆಸ್ಟ್ ಮಾಡಿ ತಗೊಂಡಿರ್ತೀವಿ. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ಸಂತಾನಹೀನತೆ ತಡೆಗಟ್ಟಲಿಕ್ಕೆ ಏನ್ ಕ್ರಮ ಕೈಗೊಳ್ಬೇಕು ಅಂತ ನಾನು ಹೇಳ್ದಂಗೆ, ಕರೆಕ್ಟ್ ಏಜ್ ಅಲ್ಲಿ ಮಕ್ಕಳು ಮಾಡ್ಕೊಳ್ಳೋದು, ತುಂಬಾ ಡಿಲೇ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಓವರ್ ಆಲ್ ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳೋದು, ನಾನು ಹೇಳಿದೆ ಆರೋಗ್ಯವಾದ ಸೇವನೆ ಮಾಡೋದು, ಮತ್ತು ಎಕ್ಸಸೈಸ್ ಇಲ್ಲ ವ್ಯಾಯಾಮ ಮಾಡ್ಕೊಳ್ಳೋದು, ಅವೆಲ್ಲ ನಮ್ಮ ಕೈಯಲ್ಲಿರುತ್ತೆ. ಬಾಕಿ ಜೆನೆಟಿಕ್ಸು ಅದನ್ನೇನು ಹೆಲ್ಪ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಯು ಎಷ್ಟು ಕರೆಕ್ಟಾಗಿ ಮಾಡಿದರೆ ಸಂತಾನಹೀನತೆ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗ್ಬೋದು. ಹಲೋ ಹಲೋ ಹೇಳಿ. ಈಗ ಸರ್ ಅದನ್ನೇನು ಮಾತಾಡೋಂಗಿಲ್ಲ, ಅವರಿಗೆ ಎಷ್ಟಾದ್ರೂ ಹೇಳಿದೀಗ ಸಮಸ್ಯೆ ಯಾರಿಗೆ ಇದೆ ಅವರು ಮಾತ್ರ ಕಾಲ್ ಮಾಡಿ, ಯಾಕಂದ್ರೆ ವಿಷಯ ತಿಳ್ಕೊಳ್ಬೇಕು ಆಯ್ತಾ. ಅದಕ್ಕೆ ದಯವಿಟ್ಟು ನಾನು ಕೇಳುಗರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಸಂತಾನಹೀನತೆ ಕುರಿತು ಕಾರ್ಯಕ್ರಮ ನಡೀತಾ ಇದೆ, ದಯವಿಟ್ಟು ಯಾರಿಗೆ ಸಮಸ್ಯೆ ಇದೆ ಅವ್ರು ಕಾಲ್ ಮಾಡಿ. ಹಲೋ ಹಲೋ ಹೇಳಿ. ಹೇಳ್ರಿ ಹೇಳ್ರಿ ಹೇಳ್ರಿ. ಹಲೋ ಹಲೋ ಹಲೋ ಹಲೋ ಹಲೋ ಡಾಕ್ಟರ್, ಎಷ್ಟು ಬೇಬಿದು ಸಕ್ಸಸ್ ಎಷ್ಟು ಸಕ್ಸಸ್ ರೇಟ್ ಆಫ್ ಸಕ್ಸಸ್ ಎಷ್ಟು ಆಗ್ತದೆ? ಒಂದು ಎರಡನೇದು ಫ್ರಿಜ್ನಾಗ ಸೀಮಾನ್ ಮತ್ತೆ ಎಷ್ಟು ದಿವಸ ಫ್ರಿಜ್ನಾಗ ಕಾಜ್ ಇಡಬಹುದು ಅಂತ ಹೇಳಿ ಎರಡು ಪ್ರಶ್ನೆ ಇದೆ ಡಾಕ್ಟರ್. ಓಕೆ, ಎಷ್ಟು ನಿಮಗೆ ಎಷ್ಟು ವರ್ಷ ಬೇಕು ಅಷ್ಟು ವರ್ಷವರೆಗೂ ನಾವು ಸಿಮೆನ್ ಮತ್ತು ಎಗ್ಸ್ ಫ್ರೀಸ್ ಮಾಡಿ ಇಡಬಹುದು. ಇಯರ್ಲಿ ನೀವು ಅದ್ರದ್ದು ಪೇಮೆಂಟ್ ಮಾಡ್ತಿರ್ಬೇಕು. ಸೊ ನೀವು ಇಯರ್ಲಿ ಅದನ್ನ ಪೇಮೆಂಟ್ ಮಾಡ್ಕೋತಿದ್ರೆ ನಿಮಗೆ ಎಷ್ಟು ವರ್ಷ ಬೇಕಾದರೂ ನಾವು ಇಟ್ಕೋಬಹುದು. ಹಲೋ ಹಲೋ, ನಾವು ಇಲ್ಲಿ ಮಂಜುನಾಥ್ ನಾಳೆಯವರು ಅಂತ. ಹಲೋ ಹಲೋ ಹಲೋ ಹೇಳಿ. ಹಲೋ ಹಲೋ ಹೇಳಿ, ಮಾತಾಡಿ. ರೇಡಿಯೋ ಸ್ವಲ್ಪ ದೂರ ಇಡಿ ಅಮ್ಮ ಪ್ಲೀಸ್. ನಾನು ಸುಮಾ ಅಂತ ಹೇಳಿ. ಹುನ್ರಿ ಹೇಳಿ. ಗದಗದಿಂದ ಮಾತಾಡ್ತಿರೋದು. ನಂದು ಎರಡು ಪ್ರಶ್ನೆ ಇದೆ ಕೇಳಿ. ಏನಂದ್ರೆ ಈಗ ಇದು ಟೆಸ್ಟ್ ಬೇಬಿ ಮಾಡ್ಬೇಕಾದ್ರೆ ಏಜ್ ಲಿಮಿಟ್ ಏನಿದೆ, ಒನ್ ಪಾಯಿಂಟ್. ಮತ್ತೆ ಸೆಕೆಂಡ್ ಪಾಯಿಂಟ್ ಬಂದು ಅದಕ್ಕೆ ಕುಬ್ಜರ್ ಇರ್ತಾರಲ್ಲ, ಅವ್ರಿಗೆ ಇದನ್ನ ಉಪಯೋಗ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ, ಅದಕ್ಕೆ ಹೈಟ್ ವೇಟ್ ಅದು ಕೂಡ ಕನ್ಸಿಡರ್ ಆಗ್ತದಾ ಹೇಗೆ ಅಂತ. ಗಿಡ್ಡಿದ್ದವ್ರಿಗೆ ಅದ್ರಲ್ಲಿಂದ ಏನಾದ್ರೂ ತೊಂದರೆ ಆಗತ್ತಾ ಅಥವಾ ಏನು ಅಂತ ಕೇಳ್ತಾ ಇದ್ದಾರೆ. ಅವರಿಗೆಲ್ಲ ತೊಂದರೆ ಆಗತ್ತಾ? ಓಕೆ, ಟೆಸ್ಟ್ ಟ್ಯೂಬ್ ಬೇಬಿ. ಓಕೆ, ನೀವು ಫಸ್ಟ್ ಪ್ರಶ್ನೆ ಕೇಳಿದ್ದು IVF ಟೆಸ್ಟ್ ಟ್ಯೂಬ್ ಬೇಬಿ ಏಜ್ ಲಿಮಿಟ್ 45 ಇಯರ್ಸ್ ಒಳಗೇನೆ. ಸೊ ಫೀಮೇಲ್ ಏಜು ಲೆಸ್ ದೆನ್ 45 ಇಯರ್ಸ್ ಅಷ್ಟೇ, ಅದಾದ್ಮೇಲೆ ರೂಲ್ಸ್ ಪ್ರಕಾರ ಇಲ್ಲ. ಸೆಕೆಂಡ್ ಕ್ವಶನ್ ನೀವು ಕೇಳಿದ್ದು ಕುಳ್ಳಕ್ಕಿದ್ದವ್ರ ಪ್ರಾಬ್ಲಮ್ದು, ಮುಂದೆ ನ್ಯಾಚುರಲಿನೂ ಅವ್ರ ಪ್ರೆಗ್ನೆನ್ಸಿ ಅವ್ರದೇ ಸ್ಪರ್ಮ್ ಸೆಕ್ಸ್ ಇರದೆ ಅದ್ರ ಎಷ್ಟು ಚಾನ್ಸಸ್ ಬರುತ್ತೆ, 25-50% ಅಷ್ಟೇ ಚಾನ್ಸಸ್ IVF ಬರುತ್ತೆ. ಬಟ್ ಅದರಲ್ಲಿ ನಾವೇನು ಎಂಬ್ರಿಯೋಸ್ ತಯಾರು ಮಾಡ್ತೀವಲ್ಲ, ಭ್ರೂಣ ತಯಾರು ಮಾಡ್ತೀವಿ, ಈ ಪರ್ಟಿಕ್ಯುಲರ್ ಜೆನೆಟಿಕ್ ಡಿಸೀಸ್ ಅಂತ ಹೇಳ್ತೀವಿ, ಯಾವ್ದಾದ್ರು ಪರ್ಟಿಕ್ಯುಲರ್ ಜೆನೆಟಿಕ್ ಡಿಸೀಸ್ ಇದ್ರೆ ಅದನ್ನ ನಾವು ಟೆಸ್ಟ್ ಮಾಡ್ಕೋಬಹುದು. ಆ ಟೆಸ್ಟ್ ಮಾಡಿಕೊಂಡು ಯಾವ ಭ್ರೂಣದಲ್ಲಿ ಅದನ್ನ ಅದು ಇಲ್ಲ, ಆ ಸಮಸ್ಯೆ ಇಲ್ಲ, ಆ ಭ್ರೂಣನು ಅದು ತಾಯಿಗೆ ಹಾಕ್ಬಹುದು. ಹಲೋ ಹಲೋ ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ನಾನು ಶಿವಲಿಂಗ ಮತ್ತೆ ಬೆಳಗಾವಿ ಜಿಲ್ಲೆ ಪ್ರಶ್ನೆ ಏನಂದ್ರೆ, ಈ ಒಂದು ವ್ಯವಸ್ಥೆಯನ್ನ ಯಾವ ದೇಶ ಜಗತ್ತಲ್ಲಿ ಪ್ರಥಮವಾಗಿ ಇದನ್ನ ಸಂಶೋಧನೆ ಮಾಡಿತು ಅಂತ ಹೇಳಿ ಕೇಳ್ಬಹುದು ರೀ ಸರ್? ಸಮಸ್ಯೆ ಇದ್ದದ್ದನ್ನ ಕೇಳಿಪ್ಪ, ಬಟ್ US ಅಲ್ಲಿ, ಯುನೈಟೆಡ್ ಸ್ಟೇಟ್ ಅಲ್ಲಿ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ಅಂತ ಬಾರ್ನ್ ಆಗಿದ್ದು, ಅದಾದ್ಮೇಲೆ ಇದು ಬೇರೆ ದೇಶಕ್ಕೆ, ಬೇರೆ ದೇಶವರು ಇದನ್ನ ಮಾಡ್ತಿದ್ದಾರೆ. ಅಮೆರಿಕದಲ್ಲಿ ಲೂಯಿಸ್ ಬ್ರೌನ್ ಆದ್ರೆ ನಮ್ಮ ಭಾರತದಲ್ಲಿ ಯಾರನ್ನೇ ಹಾಗಾದ್ರೆ ಇರಿ, ನಾನು ಬೇರೆ ಕಾಲ್ ತಗೊಳ್ತೇನೆ. ಹಲೋ ನಮಸ್ತೆ. ಹಲೋ ಡಾಕ್ಟರ್, ಈ ರೇಟ್ ಆಫ್ ಸಕ್ಸಸ್ ಎಷ್ಟು ಮಟ್ಟಿಗೆ ಟೆಸ್ಟ್ ಮಾಡ್ತೀವಲ್ಲ, ಎಷ್ಟು ಸರಿ ಫೇಲ್ ಆಗ್ತಾವ, ರೇಟ್ ಆಫ್ ಸಕ್ಸಸ್ ಎಷ್ಟು, 8% ಸಕ್ಸಸ್ ಆಗ್ಬಹುದು ಅಂತ. ಓಕೆ, IVF ಸಕ್ಸಸ್ ರೇಟ್ ಪೇಷಂಟ್ ಟು ಪೇಷಂಟ್ ತುಂಬಾ ವೇರಿ ಆಗುತ್ತೆ, ಬಟ್ ಎಲ್ಲೂ ನಿಮಗೆ 50% ಜಾಸ್ತಿ ಏನು ಇರಲ್ಲ. ನೇಷನ್ ವೈಡ್ 30-35% ಇಸ್ ದ ಸ್ಟ್ಯಾಂಡರ್ಡ್. 30-35% ಹತ್ರ ಅಂದ್ರೆ ನಾವು 10 ಜನಕ್ಕೆ IVF ಮಾಡಿದ್ರೆ 3 ಜನ ಪ್ರೆಗ್ನೆಂಟ್ ಆಗ್ತಾರೆ, ಇನ್ನ 6-7 ಜನ ಆಗಲ್ಲ. ಹಲೋ ಹಲೋ ಹಲೋ ಹಲೋ ಹಲೋ ಡಾಕ್ಟರ್ ಹೇಳಿ. ಮೇಡಮ್, ಈಗ ಈ IVF ಫುಲ್ ಎಲ್ಲ ಕೋರ್ಸಿಗೆ ಅಮೌಂಟ್ ಎಷ್ಟು ಖರ್ಚಾಗ್ತದೆ? ಅಮೌಂಟ್ ಹಾಸ್ಪಿಟಲ್ ಟು ಹಾಸ್ಪಿಟಲ್ ಡಿಪೆಂಡ್ ಇರುತ್ತೆ. ನೀವು ಬೆಟರ್ ಅಮೌಂಟ್ ಅಂಡ್ ಅಪ್ರಾಕ್ಸಿಮೇಟ್ 1.5-2 lakhs. ಹೌದು ರೀ ಮೇಡಮ್, ಥ್ಯಾಂಕ್ ಯು. ಹಲೋ ಹಲೋ ಹೇಳಿ. ಹಲೋ ನಮಸ್ಕಾರ ರೀ. ನಮಸ್ಕಾರ ಹೇಳಿ. ನಮ್ಮ ಮಗಳಿಗೆ IVF ಮಾಡಿದ್ರು ಇಲ್ರಿ, ಏನ್ ಮಾಡ್ಬೇಕ್ರಿ? IVF ಯಾಕೆ ಮಾಡಿದ್ರಂತ ಫಸ್ಟ್ ಬೇಕು ನಂಗೆ, ಮತ್ತೆ ಯಾಕೆ ಸಕ್ಸಸ್ ಆಗಿಲ್ಲ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ಬೋದು. ಬಟ್ ಒಂದ್ಸಲ IVF ಸಕ್ಸಸ್ ಆಗಿಲ್ಲ ಅಂದ್ರೆ ಮತ್ತೂ ಆಗಲ್ಲ ಅಂತೇನಿಲ್ಲ. ಸೊ ನಾವು ಅವ್ರದ್ದು ವಯಸ್ಸು ಜಾಸ್ತಿ ಆದರೆ ಹೊರಗಡೆಯಿಂದ ಎಗ್ಸ್ ತಗೋಬಹುದು, ಹಂಗೆಲ್ಲ ಮಾಡ್ಬಹುದು. ಅವ್ರ ಏಜ್ ಎಷ್ಟಿದೆ ಅದ್ರ ಬಗ್ಗೆ ಎಲ್ಲ ನೀವು ಬಂದು ಕೇಳ್ಕೊಂಡ್ರೆ ಬೆಟರ್. SDM ಹಾಸ್ಪಿಟಲ್, ಧಾರವಾಡ. ಹಲೋ ಹಲೋ ಹಲೋ ಡಾಕ್ಟರ್, ಇನ್ನೊಂದೇನಿದೆ ಡಾಕ್ಟರ್ಸ್ ಮೇಲೆ ಒಂದು ಚಾರ್ಜ್ ಇದೆ ಅಂದ್ರೆ ನಾರ್ಮಲ್ ಡೆಲಿವರಿ ಆಗ್ತಿದ್ರು ಸಿಜೇರ್ ಮಾಡಿಸ್ತಾರೆ, ಡೆಲಿವರಿ ರೊಕ್ಕ ಸಂಬಂಧ ಇವು ಎಷ್ಟು ಮಟ್ಟಿಗೆ ಕರೆ ಡಾಕ್ಟರ್? ಇದೇನು ಕರೆಯ ಇಲ್ಲ ಬಿಡ್ರಿ, ಹಂಗೆ ಮಾಡೋರು ಅಂತ ನನಗಂತರೂ ಗೊತ್ತಿಲ್ಲ. ಸೊ ನಾವು ಎಷ್ಟಾಗುತ್ತೆ ಅಷ್ಟು ನಾರ್ಮಲ್ಗೆ ಟ್ರೈ ಮಾಡ್ತೀವಿ, ಬಟ್ ತಾಯಿಗೆ ಮತ್ತೆ ಪಾಪುಗೆ ಏನಾದ್ರು ತೊಂದರೆ ಇದ್ರೆ ಮಾತ್ರ ಸಿಸೇರಿಯನ್ ಮಾಡ್ತೀವಿ. ನಮ್ಮ ಆಸ್ಪತ್ರೆಯಲ್ಲಿ ಅದು ನಡೆಯುತ್ತೆ. ಹಲೋ ಹಲೋ ಡಾಕ್ಟರ್, ಈಗ ಇದು ಅಂದರೆ ಟ್ಯೂಬ್ಸ್ ಯಾಕೆ ಬ್ಲಾಕ್ ಆಗ್ತವೆ ಅಂತ? ಓಕೆ, ನಾರ್ಮಲಿ ಹೆಣ್ಮಕ್ಳಲ್ಲಿ ಟ್ಯೂಬ್ಸ್ ಇರುತ್ತೆ, ಫೆಲೋಪಿಯನ್ ಟ್ಯೂಬ್ಸ್ ಅಂತ ಹೇಳ್ತೀವಿ. ಅದು ಬ್ಲಾಕ್ ಆಗೋಕ್ಕೆ ಕಾರಣಗಳು ಇನ್ಫೆಕ್ಷನ್ಸ್ ಏನಾದರೂ ಆದರೆ, ಟ್ಯೂಬರ್ ಕ್ಲೋಸಸ್ಸಿಂದ ಬ್ಲಾಕ್ ಆಗ್ಬೋದು, ಇಲ್ಲ ಅವಳು ಹಾಗೆ ಹುಟ್ಟಿರಬೇಕು ಒಂದೇ ಟ್ಯೂಬ್ ಮೂಲಕ, ಅವೆಲ್ಲ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸಿಂದ ಬ್ಲಾಕ್ ಇರ್ಬೋದು. ಸೊ ಈ ಬ್ಲಾಕ್ಸ್ ನೋಡೋಕ್ಕೆ ನಾವು HSG ಇಲ್ಲ SSG ಅಂತ ಟೆಸ್ಟ್ ಮಾಡಿ ನೋಡ್ತೇವೆ ವೆದರ್ ಎರಡು ಟ್ಯೂಬ್ ಓಪನ್ ಇದೆಯೋ ಇಲ್ಲೋ ಅಂತ. ಓಕೆ, ಮತ್ತೊಂದು ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್, ಹೇಳಿ. ನಾನು ಬೈಲಂಗುಳ ತಾಲೂಕಿನ ಕಾವೇರಿ ದೇಸಾಯಿ ಮಾತಾಡೋದು. ಹೇಳ್ರಿ ಕಾವೇರಿ, ಏನ್ ಸಮಸ್ಯೆ? ಮದುವೆಗೆ 3 ವರ್ಷ ಆಯ್ತು ಮೇಡಮ್, ಮಕ್ಕಳು ಒಂದ್ ಸ್ವಲ್ಪ ತಂದ್ರೆ ಇನ್ನಾಗಿಲ್ಲ, ಅದು ಡೇಟ್ ತಿಂಗಳ ಆಗತ್ರಿ. ನಿಮ್ ವಯಸ್ಸು ಎಷ್ಟಮ್ಮ? ನಂಗೆ ವಯಸ್ಸು 50 ರೀ. ಎಷ್ಟು? 50 ರೀ. 50 ವರ್ಷನಾ? ಇಪ್ಪತ್ತು ವರ್ಷ ಮದುವೆ ಆಗಿದೆ, ಈಗ 3 ವರ್ಷ ಆಯ್ತಾ? ಓಕೆ, ಯೂಶ್ವಲಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು 21 ವಯಸ್ಸಾದ್ಮೇಲೆ, ಬಟ್ ನಿಮ್ದು ಹಂಗೇನಾದ್ರು ಪ್ರಾಬ್ಲಮ್ ಇದ್ರೆ ಅಟ್ ಲೀಸ್ಟ್ ನೀವು ಬೇಕಾದ್ರೆ ಸಮಾಲೋಚನೆಗೆ ಬರ್ಬೋದು. ನೀವು ನಿಮ್ಮ ಮನೆಯವ್ರ ಜೊತೆಗೆ ಬರಬೇಕು. SDM ಮೆಡಿಕಲ್ ಕಾಲೇಜ್ ಧಾರವಾಡ, ಇನ್ಫರ್ಟಿಲಿಟಿ ಡಿಪಾರ್ಟ್ಮೆಂಟ್. ಹಾ ಅಂದ್ರೆ ಬಹಳ ಬೇಗ ಮದ್ವೆ ಆಗಿದ್ರೆ, ಮಕ್ಕಳು ಚಿಕ್ಕವರಿದ್ರೆ ಅದೆಲ್ಲ ತೊಂದರೆ ಆಗತ್ತಲ್ವಾ? ಹಾ, ಬಹಳ ಬೇಗ ಮದ್ವೆ ಆಗಿದ್ರೆ ಅವರಿಗೆ ಪ್ರಾಬ್ಲಮ್ಸ್ ತುಂಬಾ ಆಗುತ್ತೆ, ಲೈಕ್ BP ಜಾಸ್ತಿ ಆಗೋದು, ಅದು ಮೂಳೆ ಎಲ್ಲ ಸರಿಯಾಗಿ ಡೆವಲಪ್ಮೆಂಟ್ ಆಗಿರಲ್ಲ ತಾಯಿಯಲ್ಲಿ. ಸೊ ಅಟ್ ಲೀಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕಾರ 21 ಆದ್ಮೇಲೆ ಆದ್ರೆ ಬೆಟ್ರು. ಸರಿ ಕೇಳುಗರೆ, ಇಷ್ಟೊತ್ತು ಸಂತಾನಹೀನತೆ ಬಗ್ಗೆ ಅನೇಕ ವಿಷಯಗಳನ್ನು ಡಾಕ್ಟರ್ ಸುಮಾ ಎಸ್ ಮೋನಿ ಅವರು ತಿಳಿಸಿದ್ರು. ಅವರು ಸೋಮವಾರದಿಂದ ಶನಿವಾರ ತನಕ ಆಸ್ಪತ್ರೆಯೊಳಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836-24-77-860. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆಯನ್ನು ಬರ್ಕೊಳ್ರಿ, 0836-24-77-770 ಅಥವಾ 232-1000 ಅಥವಾ 718-700. ಈ ವಾರದ ಪ್ರಶ್ನೆಯನ್ನು ಬರ್ಕೊಳ್ರಿ, ಎಷ್ಟು ವರ್ಷದವರೆಗೆ ಮಕ್ಕಳಾಗದಿದ್ದಾಗ ಅದನ್ನು ಸಂತಾನಹೀನತೆ ಅಂತ ಕರೀತಾರೆ? ಪ್ರಶ್ನೆ ಮತ್ತೊಮ್ಮೆ, ಎಷ್ಟು ವರ್ಷದವರೆಗೆ ಮಕ್ಕಳಾಗದಿದ್ದಾಗ ಅದನ್ನು ಸಂತಾನಹೀನತೆ ಅಂತ ಕರೀತಾರೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ರಿ. ವಿಳಾಸ ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜು ಶ್ರೀನಗರ, ಸತ್ತೂರು, ಧಾರವಾಡ, 580-009. ವಿಳಾಸ ಮತ್ತೊಮ್ಮೆ, ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜು ಶ್ರೀನಗರ, ಸತ್ತೂರು, ಧಾರವಾಡ, 580-009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ದಿನಾಂಕ 12 ಕೇಳಿದ ಪ್ರಶ್ನೆ, ಹೈಪೋಗ್ಲಿಸಿಮಿಯಾ ಅಂತ ಕರೆಯಲು ಮಾನವರ ದೇಹದಲ್ಲಿ ಸಕ್ಕರೆಯ ಪ್ರಮಾಣ ಎಷ್ಟು ಇರಬೇಕು ಅನ್ನೋದು. ಸರಿಯಾದ ಉತ್ತರ, ಹೈಪೋಗ್ಲಿಸಿಮಿಯಾ ಅಂತ ಕರೆಯಲು ಮಾನವರ ದೇಹದಲ್ಲಿ ಸಕ್ಕರೆಯ ಪ್ರಮಾಣ 70 mg/dL ಕಡಿಮೆ ಇರಬೇಕು. ಸರಿಯಾಗಿ ಉತ್ತರಿಸಿ ಬಹುಮಾನವನ್ನು ಗಳಿಸಿದವರು VR ದೊಡ್ಡವಾಡಮಠ್, ಹಾತಲಗೇರಿ 4, ಗದಗ್, ಪಿನ್ ಕ್ರಮಾಂಕ 582-1001. VR ದೊಡ್ಡವಾಡಮಠ್ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನ ತಲುಪ್ತದೆ. ಮುಂದಿನ ಮಂಗಳವಾರದ ವಿಷಯ ಸೆರಿಬ್ರಲ್ ಪಾಲ್ಸಿ ಅರ್ಥ ಮತ್ತು ಗುರುತಿಸುವಿಕೆ. ಈ ಕುರಿತಂಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ಜ್ಯೋತಿ ಜೀವಣ್ಣನವರ್ ಅವರು. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.